ಶ್ರೀ ಚಾಮುಂಡೇಶ್ವರಿ ಕಾಫಿ ಟ್ರೇಡರ್ಸ್ ಮದಿನಾಡು, ಮಾಲೀಕರು ಸಂಜಯ್ ಪಡ್ಪು, ಮೊಬೈಲ್ 8277713243. ಸುದ್ದಿ ಜೊಂಪೆ ಓದ್ತಾರು ಪುದಿಯ ನೆರವನ ಸ್ವಾತಿ ರಿಷಿತ್. ಜೊಂಪೆನ ವಿವರ. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ವತಿಯಿಂದ ಭಾಗಮಂಡಲ ನಾಡ ಗೌಡ ಸಮಾಜ ಕರಿಕೆ, ಚೇರಂಬಾಣೆಗೌಡ ಸಮಾಜ, ಭಾಗಮಂಡಲ ನಾಡಗೌಡ ಯುವ ಒಕ್ಕೂಟ ಮತ್ತು ಚೇರಂಬಾಣೆ ಗೌಡ ಮಹಿಳಾ ಒಕ್ಕೂಟ ಇವರ ಸಹಯೋಗಲಿ ಭಾಗಮಂಡಲದ ಮಾರುಕಟ್ಟೆ ಆವರಣದಲ್ಲಿ ಅರೆಭಾಷೆ ಗಡಿನಾಡ ಉತ್ಸವ ಜಂಬರ ಇಂದು ನಡೆದ. ಈ ಜಂಬರಕ್ಕೆ ವಿರಾಜಪೇಟೆ ಕ್ಷೇತ್ರ ಶಾಸಕರಾದ ಎಎಸ್ ಪೊನ್ನಣ್ಣವು ಚಾಲನೆ ಕೊಟ್ಟು ಮಾತಾಡಿ, ಅರೆಭಾಷೆ ಉಳಿಸಿರೆ ಮಾತ್ರ ಅರೆಭಾಷೆ ಸಂಸ್ಕೃತಿ ಸಮಾಜ ಉಳಿಯಕ್ಕೆ ಸಾಧ್ಯ. ಈ ನಿಟ್ಟಲ್ಲಿ ತಮ್ಮದೇ ಆದ ಸಂಸ್ಕೃತಿ ಆಚಾರ ವಿಚಾರ ಕಲೆಗಳನ್ನ ಉಳಿಸಿಕೊಂಡು ಬಂದಿರುವ ಅರೆಭಾಷೆನ ಎಲ್ಲ ಕಡೆ ತಿಳಿಸುವಂಗೆ ಹಾಕು. ಅರೆಭಾಷಿಕರು ಸ್ವಾತಂತ್ರ್ಯ ಪೂರ್ವಲೇ ಸ್ವಾತಂತ್ರ್ಯಕ್ಕೆ ಹೋರಾಡಿಯಳು, ಅಮರ ಸುಳ್ಯದಂಗೆ ಇದಕ್ಕೆ ಸಾಕ್ಷಿಯಾಗಿಟ್ಟು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದವ್ರನ್ನ ನಾವು ಯಾಗೋಳು ಮರೆಯಕ್ಕಾಗದು. ಮುಂದಿನ ದಿನಗಳಲ್ಲಿ ಸ್ಥಳೀಯ ಭಾಷೆಗಳಾದ ಅರೆಭಾಷೆ, ಕೊಡವ, ತುಳು, ಕೊಂಕಣಿ ಸೇರಿದಂಗೆ ಸಣ್ಣ ಸಣ್ಣ ಭಾಷೆಗಳನ್ನ ಉಳಿಸಿರೆ ಕನ್ನಡ ಭಾಷೆ ಉಳಿಯಕ್ಕೆ ಸಾಧ್ಯ. ಈ ನಿಟ್ಟಲ್ಲಿ ಕನ್ನಡ ಭಾಷೆಗೆ ಹೆಚ್ಚು ಒತ್ತು ನೀಡೋಕೂತ ಹೇಳ್ದು. ಈ ಜಂಬರಲ್ಲಿ ಸುಗ್ಗಿ ಕುಣಿತ, ಕೋಲಾಟ, ಹಂಗೆ ಮೆರವಣಿಗೆಯಲ್ಲಿ ವೆಂಕಟರಮಣ ಸ್ವಾಮಿ ಸ್ತಬ್ಧ ಚಿತ್ರದೊಟ್ಟಿಗೆ ಕುದುರೆ ಮೆರವಣಿಗೆ ಸಹಿತ. ಕಾರ್ಯಕ್ರಮದಲ್ಲಿ ಅಕಾಡೆಮಿ ಅಧ್ಯಕ್ಷರಾದ ಸದಾನಂದ ಮಾವಾಜಿ, ಮಹಿಳಾ ಕಾಲೇಜು ಪ್ರಾಂಶುಪಾಲರಾದ ಡಾ ಕೋರನ ಸರಸ್ವತಿ ಪ್ರಕಾಶ್ ಸೇರಿದಂಗೆ ಮುಖ್ಯ ಪಾಠವು ಹಾಜರಿದ್ದವು. ಮಡಿಕೇರಿ 66/11 kV ವಿದ್ಯುತ್ ವಿತರಣಾ ಕೇಂದ್ರದಿಂದ ಹೊರಗೆ ಹೋಗುವ 11 kVF ಕೋಟೆ ಮಾರ್ಗಲಿ ಅಭಿವೃದ್ಧಿ ಕೆಲಸ ಇರುವುದರಿಂದ ನಾಳೆ ಹೊತ್ತಾರೆ 10 ಗಂಟೆಯಿಂದ ಹಿಂಬತ್ತು 5 ಗಂಟೆ ಮುಟ್ಟ ಮಡಿಕೇರಿ ಕಾಲೇಜು ರಸ್ತೆ, ಪ್ರಕೃತಿ ಬಡಾವಣೆ, ಹಂಗೆ ಸುತ್ತಮುತ್ತ ಜಾಗಗಳಲ್ಲಿ ಕರೆಂಟ್ ಇರದುಲೆ. ಹಂಗೆ 33/11 kV ವಿದ್ಯುತ್ ವಿತರಣಾ ಕೇಂದ್ರದಿಂದ ಹೊರಗೆ ಹೋಗುವ 11 kVF ಪಾರಾಣೆ ಮಾರ್ಗಲಿ ಮಳೆಗಾಲ ಮುನ್ನೆಚ್ಚರಿಕೆ ನಿರ್ವಹಣೆ ಕೆಲಸ ಇರುವುದರಿಂದ ಇದೇ ತಾರೀಕು 17 ಗುರುವಾರ ಹೊತ್ತಾರೆ 10 ಗಂಟೆಯಿಂದ ಹಿಂಬತ್ತು 5 ಗಂಟೆ ಮುಟ್ಟ ಬಲಮುರಿ, ಪಾರಾಣೆ, ಬಾವಲಿ, ಕೈಕಾಡು, ಕಿರುಂದಾಡು, ಎಡಪಾಲ, ಕಡಂಗ, ಚೇಂಡಾಣೆ, ಚೇಲಾವರ, ಮರಂದೋಡ, ಕೋಕೇರಿ ಹಂಗೆ ಸುತ್ತಮುತ್ತ ಕಡೆಗಳಲ್ಲಿ ಕರೆಂಟ್ ಇರದುಲಿದ್ದ ಸೆಸ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವು ಕೇಳಿಕೊಂಡಳು. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ವತಿಯಿಂದ ಕುಶಾಲ್ ನಗರದ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಲ್ಲಿ ನಾಳೆ ಹೊತ್ತಾರೆ 10:30 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆ ಮುಟ್ಟ ಉದ್ಯೋಗ ಮೇಳ ನಡೆದಿದೆ. ರಾಣಿ ಮದ್ರಸಾ ಪ್ರೈವೇಟ್ ಲಿಮಿಟೆಡ್ ಮೈಸೂರು, ಆಟೋ ಲೈವ್ ಕಾಡ್ಕೊಳ, ಕಲ್ಯಾಣಿ ಮೋಟಾರ್ಸ್ ಮಡಿಕೇರಿ ಸೇರಿದಂಗೆ ಬೇರೆ ಬೇರೆ ಸಂಸ್ಥೆಗಳಲ್ಲಿ ಖಾಲಿ ಇರುವ ಚಾಕ್ರಿಗಳಿಗೆ ನೇರ ಸಂದರ್ಶನ ಮಾಡಿ ನೇಮಕಾತಿ ಮಾಡಿಕೊಂಡವೆ. ಎಸ್ಎಸ್ಎಲ್ಸಿ, ಪಿಯುಸಿ ಪದವಿ, ಡಿಪ್ಲೊಮಾ ಸೇರಿದಂಗೆ ಸ್ನಾತಕೋತ್ತರ ಪದವಿ ವಿದ್ಯಾರ್ಹತೆ ಇರುವ ವಿದ್ಯಾರ್ಥಿಗ ಭಾಗವಹಿಸಿ ಇದರ ಪ್ರಯೋಜನ ಪಡ್ಕೊಳಕ. ಕೂಡಿಗೆ ಸೈನಿಕ ಹೈಸ್ಕೂಲ್ 10ನೇ ತರಗತಿ ವಿದ್ಯಾರ್ಥಿ ಅತುಲ್ ಕುಮಾರ್ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಆಯೋಜಿಸಿರುವ ಯುವ ವಿಜ್ಞಾನಿ ಕಾರ್ಯಕ್ರಮಕ್ಕೆ ಆಯ್ಕೆಯಾಗೋಳು. ಬರುವ ತಿಂಗಳ ತಾರೀಕು 19 ಮೇ 30 ಮುಟ್ಟ ಬೆಂಗಳೂರಿನ ಯುಆರ್ ರಾವ್ ಉಪಗ್ರಹ ಕೇಂದ್ರ ಕಾರ್ಯಕ್ರಮದಲ್ಲಿ ಉಪಗ್ರಹ ಕೇಂದ್ರದಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಇವು ಭಾಗವಹಿಸುವೆ. ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಕರ್ನಾಟಕ ಸೋಮರ್ಪೇಟೆ ಸ್ಥಳೀಯ ಸಂಸ್ಥೆನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ನಾಳೆ ಸೋಮರ್ಪೇಟೆ ಸಂಕಲ್ಪ ಹಾಲ್ನಲ್ಲಿ ನಡೆದಿದೆ. ವಾಸವಿ ಯುವಜನ ಸಂಘ ಮತ್ತು ವಾಸವಿ ಕನ್ನಿಕಾ ಪರಮೇಶ್ವರಿ ಟ್ರಸ್ಟ್ ಕಡೆಯಿಂದ ವಾಸವಿ ಜಯಂತಿ ಪ್ರಯುಕ್ತ ನಾಳೆ ಕುಶಾಲ್ ನಗರ ಬೈಪಾಸ್ ರಸ್ತೆನ ವಾಸವಿ ಮಹಲ್ಲಿ ರಕ್ತದಾನ ಶಿಬಿರನ ಜಿಲ್ಲಾ ಆಸ್ಪತ್ರೆ ರಕ್ತನಿಧಿ ಕೇಂದ್ರದ ಸಹಾಯಗದೊಟ್ಟಿಗೆ ಏರ್ಪಡಿಸಿಳು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರ ಆತು. ಪ್ರಾಯೋಜಕರು ಶ್ರೀ ಚಾಮುಂಡೇಶ್ವರಿ ಕಾಫಿ ಟ್ರೇಡರ್ಸ್ ಮದಿನಾಡು, ಮಾಲೀಕರು ಸಂಜಯ್ ಪಡ್ಪು, ಮೊಬೈಲ್ 8277713243. ಚೇರಂಬಾಣೆ ಬಿ ಬಾಡಗ ಗ್ರಾಮದ ಕುಟ್ಟನ ಕುಟುಂಬಸ್ಥರ ಹಿನ್ನೆಲೆಯಲ್ಲಿ ಇದೇ 16 ಏಪ್ರಿಲ್ಗೆ ಬುಧವಾರ ಬೆಳಿಗ್ಗೆ 10:30 ಕುಲದೇವರು ಶ್ರೀ ವೆಂಕಟರಮಣ ಸ್ವಾಮಿ ಹರಿಸೇವೆ ನಡೆದಿದೆ. ಕೊಟ್ಟ ಗೂಡೆಗ ಊರವು ನೆಂಡರಿಷ್ಟರೆಲ್ಲ ಬಂದು ದೇವರ ತೀರ್ಥ ಪ್ರಸಾದ ಸ್ವೀಕರಿಸಕುತ್ತ ಕುಟ್ಟನ ಕುಟುಂಬಸ್ಥರು ಕೇಳಿಕೊಂಡಳು. March 31 ನಿಧನರಾದ ಮಡಿಕೇರಿ ಸಮೀಪದ ಬಿಳಿಗೇರಿ ಗ್ರಾಮದ ಕನ್ನಡಕ ಲೋಕೇಶ್ ಅವರ ತಿಥಿ ಕರ್ಮಾಂತರ ನಾಳೆ ಬುಧವಾರ ಪೂರ್ವಾಹ್ನ 11 ಗಂಟೆಗೆ ಬಿಳಿಗೇರಿಯಲ್ಲಿರುವ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಕುಟುಂಬಸ್ಥರು, ಊರಿನವರು, ಬಂಧು ಮಿತ್ರರೆಲ್ಲ ಇದನ್ನೇ ಆಹ್ವಾನವೆಂದು ಪರಿಗಣಿಸಿ ಆಗಮಿಸುವಂತೆ ಮೃತರ ಪತ್ನಿ ಶೀಲಾವತಿ, ಮಕ್ಕಳು ಹಾಗೂ ಕುಟುಂಬಸ್ಥರು ಕೋರಿದ್ದಾರೆ. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಭಾರತೀಯ ರೇಡಿಯೋ ಹೌಸ್ನಲ್ಲಿ ಎಲ್ಇಡಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ. ಭಾರತೀಯ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 295021 ಮತ್ತು ಗೋಣಿಕೊಪ್ಪಲ್. പുത്തു ഭഗവതി ദേവിര കാൽത്ര നമ്മര മാറി പത്ത് ഇന്ന് നാളെ പറക്കെ വിളക്ക് പിന്ന തുലാഭാര പതിനേഴ് അംഗ പൊലക്ക ചാമുണ്ടി തായ്ക്ക് പറക്കെ ഒപ്പിച്ചിടോ പിന്ന മജ്ജാന്തര മീത മൂന്ന് ഗണ്ടക്ക് പൊമ്മംഗല ദേവസ്ഥാനക്ക് പത്തോ പതിനെട്ട് അംഗ ദേവക്കുളിപ്പ നമ്മെ നടപ്പ ഭക്തങ്ങളെ ബന്ധു ദേവടെ ആശ്വാദ പടതോണുന്ന് തക്ക മുക്രിയ പിന്ന ദേവസ്ഥാന സമിതി അധ്യക്ഷ പിന്ന ആഡളിത മണ്ഡലിക്ക് അറക്കട്ടവ ಎಲ್ಲಾ ಬ್ರಾಂಡೆಡ್ ಕಂಪನಿಗಳ ವಾಚ್ಗಳ ಖರೀದಿ ಹಾಗೂ ಸರ್ವಿಸ್ಗಾಗಿ ಸಂಪರ್ಕಿಸಿ ಪಾಂಡ್ಯನ್ ವಾಚ್ ಸ್ಟೋರ್ ಟೈಟನ್ ವಾಚ್ ನ ಎಕ್ಸ್ಕ್ಲೂಸಿವ್ ಶೋರೂಮ್ ಪಾಂಡ್ಯನ್ ವಾಚ್ ಸ್ಟೋರ್ ಮೇನ್ ರೋಡ್ ಮಡಿಕೇರಿ ಮತ್ತು ನಿಯರ್ ಡಿಸಿಸಿ ಬ್ಯಾಂಕ್ ಗೊನಿಗೊಪ್ಪಲು ಚಿಯಕ್ ಪೂವಂಡ ಒಕ್ಕಡ ಗುರುಕರಣಂಗ ಮೀದಿ ಬೆಪ್ಪ ಕಾರ್ಯಕ್ರಮ ಇದೇ ತಿಂಗ ಪದಿನೆಟ್ಟಂಗ ಬೊಳ್ಳಾಚೆ ಪೊಲಕ ಪನ್ನೊಂದು ಗಂಟೆಗೆ ನೆಲ್ಜಿಲ್ಲುಳ್ಳ ಐನು ಹಾರೋಡತ್ತು ನಡಪ ಮನೆಕಾರ ತಾಮನ ಪೊಮ್ಮಕ್ಕ ಬೆಂದು ಚಂಗಾದ್ಯ ಸಂಸ್ಥಾನ ಬಂತು ಗುರುಕರಣಂಡ ಆಶ್ವಾದ ಪಡೆದೋಣ ಚಿಯಕ್ ಪೂವಂಡ ಒಕ್ಕ ಆಡಳಿತ ಮಂಡಳಿ ಕಾರ್ಯಕ್ರಮಿತ್ತು ನಾಸ್ ಫರ್ನಿಚರ್ ಗೆ ನಿಮ್ಮ ಹಳೆಯ ಡೈನಿಂಗ್ ಸೆಟ್ ಸೋಫಾ ಸೆಟ್ ಅಲ್ಮಿರಾ ಇನ್ನಿತರ ಫರ್ನಿಚರ್ ಗಳನ್ನು ತನ್ನಿ ಹೊಸದರೊಂದಿಗೆ ಎಕ್ಸ್ಚೇಂಜ್ ಮಾಡಿ ಇಎಂಐ ಫೆಸಿಲಿಟಿ ಲಭ್ಯ ನಾಸ್ ಫರ್ನಿಚರ್ ಮಡಿಕೇರಿ ಪ್ರತಿ ವರ್ಷದಂತೆ ಮಡಿಕೇರಿಯ ನಾರ್ತ್ ಕೋರ್ ಕ್ಲಬ್ ನಲ್ಲಿ ಫೆಸ್ಟಿವಲ್ ಸೀಸನ್ ಶಾಪಿಂಗ್ ಮೇಳ ಇದೇ 2025 ಏಪ್ರಿಲ್ 20 ಭಾನುವಾರ ಬೆಳಗ್ಗೆ 10 ಸಂಜೆ 6 ಗಂಟೆಯವರೆಗೆ ಉಚಿತ ಪ್ರವೇಶ ಫುಡ್ ಕ್ಲಾಥಿಂಗ್ ಕ್ರಾಫ್ಟ್ ಎಂಟರ್ಟೈನ್ಮೆಂಟ್ ಬನ್ನಿ ಇದೇ ಏಪ್ರಿಲ್ 20 ಮಡಿಕೇರಿಯ ನಾರ್ತ್ ಕೋರ್ ಕ್ಲಬ್ ನಲ್ಲಿ ನಡೆಯಲಿರುವ ಶಾಪಿಂಗ್ ಮೇಳಕ್ಕೆ ಮಡಿಕೇರಿಯ ಪ್ರಶಾಂತ್ ಫರ್ನಿಚರ್ ನಲ್ಲಿ ಸ್ಟಾಕ್ ಕ್ಲಿಯರೆನ್ಸ್ ಮೆಗಾ ಡಿಸ್ಕೌಂಟ್ ಸೇಲ್ ಕರ್ಟನ್ಸ್ ಬೆಡ್ ಸ್ಪ್ರೆಡ್ ಮ್ಯಾಟ್ರೆಸ್ ಡೋರ್ ಮ್ಯಾಟ್ ಬಾತ್ರೂಮ್ ಮ್ಯಾಟ್ಸ್ ಇವೆಲ್ಲವೂ ಅಪ್ ಟು 50% ಡಿಸ್ಕೌಂಟ್ ನಲ್ಲಿ ಅತ್ಯುತ್ತಮ ಕ್ವಾಲಿಟಿಯ ಎಲ್ಲಾ ರೀತಿಯ ಮರದ ಫರ್ನಿಚರ್ ಗಳನ್ನು ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ ನಿಮಗೆ ಬೇಕಾದ ಅಳತೆಯಲ್ಲಿ ರೆಡಿ ಮಾಡಿಕೊಡಲಾಗುವುದು ರೋಸ್ ವುಡ್ ಟೀಕ್ ವುಡ್ ಅಕೇಶಿಯಾ ಮುಂತಾದ ಮರದ ಫರ್ನಿಚರ್ ಗಳಿಗಾಗಿ ಬನ್ನಿ ಪ್ರಶಾಂತ್ ಫರ್ನಿಚರ್ ಇಂಡಸ್ಟ್ರಿಯಲ್ ಏರಿಯಾ ಮಡಿಕೇರಿ ನೆಕ್ಸ್ಟ್ ಮಂತ್ ಮಗಂದು ಮದ್ವೆ ಸೂಟ್ ಬ್ಲೇಸರ್ ಪರ್ಚೇಸ್ ಮಾಡೋಕೆ ಮೈಸೂರು ಅಥವಾ ಬೆಂಗಳೂರು ಹೋಗೋಣ ಅಲ್ವಾ ಅಷ್ಟು ದೂರ ಯಾಕೆ ವಿರಾಜಪೇಟೆಯ ರೇಮಂಡ್ ಶಾಪ್ ನಿಂದನೇ ತಗೊಳ್ಳೋಣ ಅಲ್ಲಿ ಎಲ್ಲಾ ಫಂಕ್ಷನ್ ಗಳಿಗೆ ಬೇಕಾದಂತಹ ರೆಡಿಮೇಡ್ ಡ್ರೆಸ್ ಫ್ಯಾಬ್ರಿಕ್ ಕೂಡ ಇದೆ ನಮಗೆ ಬೇಕಾದ ಲೇಟೆಸ್ಟ್ ಡಿಸೈನ್ ನಲ್ಲಿ ಬ್ಲೇಸರ್ ಸೂಟ್ ಸ್ಟಿಚ್ ಕೂಡ ಮಾಡಿಕೊಡ್ತಾರೆ ಅಲ್ಲದೆ ಕುಪ್ಯಾ ಫ್ಯಾಬ್ರಿಕ್ ಕೂಡ ಇದೆ ದ ರೇಮಂಡ್ ಶಾಪ್ ನಿಯರ್ ಕೆನರಾ ಬ್ಯಾಂಕ್ ವಿರಾಜಪೇಟೆ ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ ಹೌದು ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಕವನ್ 9606017186 ಟಾಟಾ ಉತ್ಪನ್ನಗಳ ಕಾರುಗಳ ಶೋರೂಮ್ ಅರಸ್ ಕಾರ್ಸ್ ಇಲ್ಲಿ ಸಿಎನ್ಜಿ ಪೆಟ್ರೋಲ್ ಡೀಸೆಲ್ ಎಲೆಕ್ಟ್ರಿಕ್ ಕಾರುಗಳು ಸೇರಿದಂತೆ 5 ಲಕ್ಷದಿಂದ ಹಿಡಿದು 34 ಲಕ್ಷಗಳವರೆಗಿನ ಎಲ್ಲಾ ಕಾರುಗಳು ಲಭ್ಯವಿದೆ ಯುಗಾದಿ ಹಬ್ಬದ ಹಲವು ಆಕರ್ಷಕ ಆಫರ್ಗಳು ನಿಮಗಾಗಿ ಟೆಸ್ಟ್ ಡ್ರೈವ್ ಬುಕಿಂಗ್ ಹಾಗೂ ಸರ್ವಿಸ್ ಗಾಗಿ ಬನ್ನಿ ಟಾಟಾ ಮೋಟಾರ್ಸ್ ಅರಸ್ ಕಾರ್ಸ್ ಮಡಿಕೇರಿ ಕುಶಾಲನಗರ ಮತ್ತು ಗೋಣಿಕೊಪ್ಪಲು ಕಾಲ್ ಡೆನ್ ಬೋಪಣ್ಣ 8296464316 ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ಸಿಟಿ ನ್ಯೂ ಟೌನ್ ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ ಪಾರ್ಕ್ ಎಸ್ಟಿಪಿ ಕ್ಲಬ್ ಹೌಸ್ ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್ ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ ವೀಕ್ಷಿಸಿ ಪರೀಕ್ಷಿಸಿ ಖರೀದಿಸಿ ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ ಕಾಲ್ ಮಾಡಿ 9243002424 ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಮಾಚಿಮಡ ಹರ್ಷ ದೇವಯ್ಯ ನಾಳೆ പിന്നെ ಮತ್ತೆ ನಡಪಂತ ಸಾಮಾನ್ಯ ಪ್ರವೇಶ ಪರೀಕ್ಷೆ ಸಿಇಟಿನ ಏದೇ ತೊಂದರೆ ಆಗತನೆಗೆ ನಡೆತೋಕ್ಕು ಬೊಣ್ಣನಂತ ತಯಾರಿನ ಮಾಡಿಯವನಿಗೆ ಜಿಲ್ಲಾಧಿಕಾರಿ ವೆಂಕಟರಾಜ ಸೂಚನೆ ಕೊಡ್ತತ್ತು ಸಿಇಟಿ ಪರೀಕ್ಷರ ಸಂಬಂಧ ತಂಗಡ ಕಚೇರಿಯ ಸಭಾಪಾಡಲಿ ನಡೆದ ಸಭೆರ ಕೊರವು ಕಾರ್ಯಕ್ಕೆ ವಹಿಸಿನ ತಕ್ಕ ಪರಂದ ಜಿಲ್ಲಾಧಿಕಾರಿ ಪರೀಕ್ಷೆ ನಡಪ ಕೇಂದ್ರದ ಸಿಸಿಟಿವಿ ಕುಡಿಪ ನೀರು ಕೂಡನಕ್ಕೆ ಅವಶ್ಯ ಮೂಲಭೂತ ಸೌಲಭ್ಯ ಇಪ್ಪನಿಗೆ ನೋಟಿಯೋಕ್ ಸಂಬಂಧಪಟ್ಟ ನಿರ್ದೇಶನ ಮಾಡಿತ್ತು ಪರೀಕ್ಷೆನ ಎದೆ ತೊಂದರೆ ಗೊಂದಲ ಆಗತನಕ್ಕೆ ಸಿಇಟಿ ಮಾರ್ಗಸೂಚಿ ಪೊಲೆ ನಡೆತೋ ಕಡ್ತುಂಡೆ ಕ್ರಮತ್ರಮೇದ ಸಲಹೆ ಸೂಚನೆ ಕೊಡ್ತತ್ತು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕಗಳನ್ನು ಮಂಜುಳಾ ತಕ್ಕ ಪರಂದಿತ್ತು ಮಡಿಕೇರಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಸೇಂಟ್ ಮೈಕಲ್ಸ್ ಪಿಯು ಕಾಲೇಜ್ ಸೇಂಟ್ ಜೋಸೆಫ್ಸ್ ಪಿಯು ಕಾಲೇಜ್ ಪಿನ್ನ ಜನರಲ್ ತಿಮ್ಮಯ್ಯ ಪಬ್ಲಿಕ್ ಸ್ಕೂಲ್ ನಡೆಪ ಸಿಇಟಿ ಪರೀಕ್ಷೆನ ಜಿಲ್ಲರ 1867 ಮಕ್ಕಳು ಎಳ್ದುವಾನ್ ಧರಿಸಿಟ್ಟಿತ್ತು ಪರೀಕ್ಷೆನ ಅಂದೋಳೆ ನಡೆತೋಕ್ ಇಲಾಖೆರ ಆಧಾರದಲ್ಲಿ ಮಾಡಿದ ತಯಾರಿಯ ಮಾಹಿತಿಯನ್ನು ಕೊಡ್ತತ್ತು ನಾಳೆ ಪಲಕ 10:30 ಮಧ್ಯಾಹ್ನ 3:50 ತನ್ನ ಪರೀಕ್ಷೆ ನಡಪ ಅರೆಭಾಷೆ ಸಂಸ್ಕೃತಿ ಪಿನ್ನ ಸಾಹಿತ್ಯ ಅಕಾಡೆಮಿ ಪಿನ್ನ ಬಾರೆಬಾರೆ ಗೌಡ ಸಮಾಜ ಒಕ್ಕೂಟತ್ರ ಕೂಡು ಕೂಟತ್ ಭಾಗಮಂಡಲತ್ರ ತ್ರಿವೇಣಿ ಸಂಗಮತ್ರ ಪಕ್ಕ ಏರ್ಪಾಡು ಮಾಡಿತಿಂಜ ಅರೆಭಾಷೆ ಗಡಿನಾಡ ಉತ್ಸವ ಕಾರ್ಯಕ್ರಮತನ್ನ ಮುಖ್ಯಮಂತ್ರಿಯರ ಕಾನೂನು ಸಲಹೆಗಾರರನ್ನ ಶಾಸಕಾಜಿ ಕುಟೀರ ಪೊನ್ನಣ್ಣ ಇಂದು ಉದ್ಘಾಟನೆ ಮಾಡಿಚಿ ಕಾರ್ಯಕ್ರಮತ್ರ ಮಾರಿಪತ್ ಕರಿಕೆ ಗೇಟಿಂಜ ಸಭಾಬಾಡಿಕೆ ತನ್ನ ಸಾಂಸ್ಕೃತಿಕ ಮೆರವಣಿಗೆ ನಡೆದತ್ ಬೈಂಜತಕ್ಕ ಪರಂದ ಶಾಸಕಂಗ ಅರೆಭಾಷೆ ಸಾಹಿತ್ಯ ಪಿನ್ನ ಸಂಸ್ಕೃತಿನ ಉಳ್ತಿ ಬಳತುವ ಜವಾಬ್ದಾರಿ ಅಕಾಡೆಮಿರ ಮೇಲೆ ಉಳ್ಳನಗೊಂಡು ಇಂಥ ಕಾರ್ಯಕ್ರಮತನ್ನ ಅವರ ಕಣಕಲ್ಲಿ ಏರ್ಪಾಡು ಮಾಡುವನಿಗೆ ಸಲಹೆ ಕೊಡ್ತಿತ್ತು ಅರೆಭಾಷೆ ಕಲೆ ಸಾಹಿತ್ಯ ಪಿನ್ನ ಸಂಸ್ಕೃತಿನ ನಾಡರ ಎಲ್ಲ ಕಡೆ ಪ್ರಚಾರ ಮಾಡುವಕ್ಕೆ ಎಲ್ಲರೂ ಕೈಕುಟ್ಟಿ ದೈಪನಕ್ಕೆ ಎಣಿಸಿ ಅಕಾಡೆಮಿರ ಅಧ್ಯಕ್ಷ ಸದಾನಂದ ಮಾವಜಿ ಅಂಡ್ ಕೊರವು ಕಾರ್ಯಕ್ರಮ ನಡೆದ ಗಡಿ ಉತ್ಸವತ್ ಗೌಡ ಸಂಸ್ಕೃತಿಗೆ ಒತ್ತ ಆಟು ಪಾಠರ ಪ್ರದರ್ಶನ ಕೂಡನಕ್ಕೆ ಚೋದಿಸೋದೆ ಪೈಪೋಟಿ ನಡೆದತ್ತು ಆದಿಚುಂಚನಗಿರಿ ಹಾಸನ ಮಠತ್ರ ಸ್ವಾಮೀಜಿ ಕೂಡನಕ್ಕೆ ಮುಖ್ಯಪಟ್ಟವು ಕಾರ್ಯಕ್ರಮದ ಕೂಡಿಯಾಡಿ ತಿಂಜತ್ತು ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಆದನಲ್ಲಿ ಕುಶಾಲನಗರ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಲ್ಲಿ ನಾಳೆ ಪಲಕ 10 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಗೆ ತಾನೆ ಚಾಕ್ರಿ ಮೇಳ ನಡಪ. ಎಸ್ಎಸ್ಎಲ್ಸಿ, ಪಿಯುಸಿ, ಐಟಿಐ, ಡಿಪ್ಲೊಮಾ ಪದವಿ ಪಿಂಜ ಸ್ನಾತಕೋತ್ತರ ಪದವಿ ಮಾಡಿದ ಅರ್ಹಂಗ ಒತ್ತ ದಾಖಲೆಯೊಡೆ ಹಾಜರಾಯಿತು. ಮೇಳತ್ರ ಪ್ರಯೋಜನ ಪಡೆದವನಿಗೆ ಜಿಲ್ಲಾ ಉದ್ಯೋಗಾಧಿಕಾರಿ ಮಂಜುನಾಥ್ ಅರಿಚಿಟಿತು. ಬದುಕಲು ಬೋಂಡೆಚ್ಚಕ ಕಷ್ಟ ನಷ್ಟತ್ನ ಖಂಡಿತು ಸಾಧನೆ ಮಾಡುವ ಕಲೆ ಶಾಶ್ವತ ಆಯ್ತು ನೆಲೆನಿಪ್ಪ ಅಣ್ಣುವಂಗ್ ಆಪಡಂಡ ರಘು ಸಾಕ್ಷಿ ಆಯ್ತುಂಡುಂದು ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಅಜಿನಕಂಡ ಮಹೇಶ್ ನಾಚಯ್ಯ ಅಣಚಿ. ಕೊಡಗು ಜಿಲ್ಲಾ ಕಲಾವಿದಗಳ ಸಂಘತ್ರ ಆದನೆಲೆ ಕೇಳಿಪೋನ ನಿರ್ದೇಶಕ ಆಪಡಂಡ ರಘು ಅಂಗಕ್ಕೆ ಶ್ರದ್ಧಾಂಜಲಿ ಒಪ್ಪಚಿಡುವ ಕಾಯ್ತು. ವಿರಾಜಪೇಟೆಯಲ್ಲಿ ಏರ್ಪಾಡು ಮಾಡಿದ ಕಾರ್ಯಕ್ರಮದ ಮುಖ್ಯ ಬಿಂದು ಆಯ್ತು ಕೂಡಿಯಾಡಿತು.